ಒಂದು ಮಳೆ ಬಂದ್ರೆ ಇಡೀ ಸುತ್ತ ಒಂದು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಳೆ ಬರ್ತಾ ಇತ್ತು. ಇತ್ತೀಚೆಗೆ ಪಕ್ಕದ ಹೊಲದಲ್ಲಿ ಮಳೆ ಬಂದಿರುತ್ತೆ, ಇನ್ನೊಂದು ಪಕ್ಕದ ಹೊಲದಲ್ಲಿ ಮಳೆ ಬಂದಿರೋದಿಲ್ಲ. ಇನ್ನ ಬಾವಿಗಳು ತುಂಬೋದು ಅದು ಕನಸಿನ ಮಾತಾಗ್ಬಿಟ್ಟಿದೆ. ಈಗಿದ್ದಾಗ ನಾವು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಬೆಳೆಗಳನ್ನ ಬೆಳಿಬೇಕು, ಆಹಾರ ಉತ್ಪಾದನೆ ಮಾಡಲೇಬೇಕು. ಅವತ್ತು ಎಷ್ಟು ನಮ್ಮ ಭೂಮಿ ಇತ್ತು, ಇವತ್ತು ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಭೂಮಿ. ಇರುವ ಕಡಿಮೆ ಆಗ್ತಿರುವ ಭೂಮಿಯಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡಬೇಕಾಗಿರೋದು ನಮಗೆ ಅವಶ್ಯಕತೆ ಇದೆ. ಈ ಆಹಾರ ಉತ್ಪಾದನೆ ಮಾಡಬೇಕಂದಾಗ ನಾವು ಒಳ್ಳೆಯ ಹೆಚ್ಚು ಇಳುವರಿ ನೀಡುವಂತ ತಳಿ ಅಥವಾ ಹೈಬ್ರಿಡ್ಗಳನ್ನು ಉಪಯೋಗಿಸಬೇಕಾಗುತ್ತೆ. ಈ ಹೆಚ್ಚು ಇಳುವರಿ ನೀಡಿರ್ತಕ್ಕಂತಹ ತಳಿಗಳು ನೀರು ಮತ್ತು ರಸಗೊಬ್ಬರದ ಆಧಾರದ ಮೇಲೆ ಬೆಳೀತವೆ. ನಾವು ಸರಿಯಾದ ಸಮಯದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಕೊಟ್ಟಾಗ ನೀವು ಅತಿ ಹೆಚ್ಚು ಆಹಾರ ಉತ್ಪಾದನೆ ಮಾಡುವುದಾಗಲಿ ಅಥವಾ ಅತಿ ಹೆಚ್ಚು ಬೆಳೆಯನ್ನು ನಾವು ಕಟಾವು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇವತ್ತು ಕೃಷಿ ಕೂಡ ಲಾಭದಾಯಕವಾಗಬೇಕಾಗಿದೆ. ನೀವು ಲಾಭದಾಯಕ ಆಗದೇ ಇದ್ರೆ ಅವನು ಆಹಾರ ಉತ್ಪಾದನೆಗೆ ಹೋಗೋದಿಲ್ಲ. ಆಹಾರ ಉತ್ಪಾದನೆಗೆ ಹೋಗೋದಿಲ್ಲ ಅಂದ್ರೆ ನಮ್ಮ ದೇಶದ ಆಹಾರ ಉತ್ಪಾದನೆ ನಾವೇ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕೃಷಿ ಲಾಭದಾಯಕ ಆಗಬೇಕು ಅಂದ್ರೆ ನೀರು ಕೂಡ ಒಂದು ಉತ್ತಮ ಪಾತ್ರ ವಹಿಸುತ್ತೆ. ಅದನ್ನ ನಾವು ನೀರನ್ನ ಕಾಪಾಡ್ಕೋಬೇಕಾಗಿದೆ. ಕಾಪಾಡುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿ ನಮಗೆ ಅತಿ ಅವಶ್ಯಕವಾಗಿದೆ. ಅಂದ್ರೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ನೀರಿನ ವಿವೇಚನೆ ಒಂದು ಬಳಕೆಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಬಹುದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಮೈಸೂರು ಜಿಲ್ಲೆ ಶ್ರೀನಾಥ ತಾಲೂಕು ಸೋಸಿಯಲ್ ಗ್ರಾಮದಿಂದ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮ ಮಹದೇಶ್ವರ್ರೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಸರ್, ನಾನು ಪ್ರಥಮವಾಗಿ ನಾನು ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಈ ಸರಿ ಬಿತ್ತನೆ ಭತ್ತವನ್ನ ಸಂಪೂರ್ಣವಾಗಿ ಸಪ್ಲೈ ಮಾಡಿದ್ದಾರೆ. ಅವರಿಗೆ ನಾನು ರೈತರ ಪರವಾಗಿ ನಾನು ಕೃಷಿ ಇಲಾಖೆ ಅವರಿಗೆ ನಾನು ತುಂಬಿದ್ದೆ ಅಭಿನಂದನೆ ಸಲ್ಲಿಸ್ತೀನಿ. ಗುರುಗಳು ಶೆಟ್ರೆ, ಇಲ್ಲ ಈ ಸದ್ಯ ಬೇಡಿಕೆ ತಕ್ಕಾಗಿ ನಮ್ಗೆ ಬಿತ್ತನೆ ಬೀಜನವನ್ನ ಸಪ್ಲೈ ಮಾಡಿದ್ದಾರೆ. ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ನೀವು ಕೇಳಿದೆ ಅಂದ್ರೆ ಸಲ್ಲ, ನಾವು ಕೊಡ್ಲೇಬೇಕಲ್ಲ. ನೀವು ಪ್ರತಿ ಸಲ ನಮ್ ಫೋನ್ ಅಲ್ಲಿ ಬರ್ತೀರಿ, ಪ್ರತಿ ಕ್ವಶನ್ಸ್ ಕೇಳ್ತಾ ಇರ್ತೀರಿ, ಮತ್ತೆ ನೀವು ಕೇಳಿದ ತಕ್ಷಣ ನಾವು ನಿಮ್ ಗಮನಕ್ಕೆ ನನ್ನ ಪ್ರಶ್ನೆ. ಸರ್ ಸರ್, ನಮ್ಮ ಗ್ರಾಮ ಸಭೆಗೆ ನೀರಾವರಿ ಇಲಾಖೆಯವರು ಗ್ರಾಮ ಸಭೆಗೆ ಬರಲ್ಲ, ನಮ್ಮ ರೈತ ಸಂಪರ್ಕ ಕೇಂದ್ರದ ಮೀಟಿಂಗ್ ರೈತರ ಮೀಟಿಂಗ್ ಬರಲ್ಲ ಅಂತ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಗುರುಗಳೇ. ಇರ್ಲಿ ಇರ್ಲಿ, ಆಯ್ತು ಆಯ್ತು ಆಯ್ತು. ಅದನ್ನ ಈಗ ನಾವು ಹರಿಯ ನೀರಿನ ವ್ಯವಸಾಯಗಾರರು. ನಾವು ಹೌದು, ನಾವು ರಾಮಸ್ವಾಮಿ ನಾಲೆಯಲ್ಲಿ ಬರತಕ್ಕಂತ ಹರಿಯ ನೀರನ್ನ ಉಪಯೋಗಿಸಿಕೊಂಡು ನಾವು ವ್ಯವಸಾಯ ಮಾಡ್ತಿರ್ತಕ್ಕಂತ ಜನ ನಾವು. ಹೇಳಿ ಹೇಳಿ ಹೇಳಿ ಹೇಳಿ. ಇದರಲ್ಲಿ ನಂದೇನ್ ಪರಿಸ್ಥಿತಿ ಆಗಿದೆ, ನಂದು ಕೊನೆ ಬಯಲು. ನಮ್ಗೆ ನೀರಿನ ಸಪ್ಲೈ ವ್ಯವಸ್ಥೆ ಸರಿಯಾಗಿ ಬರ್ತೇ ಇಲ್ಲ. ಯಾಕಂದ್ರೆ ನಾನು ಭೂ ಕಂದಾಯ ಕಟ್ತೀನಿ, ನೀರಿನ ಕಂದಾಯ ಕಟ್ತೀನಿ, ನಾಲ್ಕು ಮೇಂಟೆನೆನ್ಸ್ ಚಾರ್ಜ್ ಕಟ್ತೀನಿ, ಅಡ್ಜಸ್ಟ್ ಕಟ್ತೀನಿ, ಎಲ್ಲಾ ವ್ಯವಸ್ಥೆ ಮಾಡುದು ನಂದೇನಿಗೆ. ನೀರಿಲ್ಲ, ನಾನೇನ್ ಮಾಡ್ಲಿಕ್ಕೆ? ಇಲ್ಲ, ಇದ್ ನೀವ್ ಕೇಳ್ತಾ ಇರೋದ್ ಪ್ರಶ್ನೆ ನೀರಾವರಿ ಇಲಾಖೆಗೆ ಬರುತ್ತೆ. ನೀರಾವರಿ ಕೃಷಿ ಇಲಾಖೆ ರೈತರಿಗೆ ಎರಡು ಕಣ್ಣಿದ್ದಂಗೆ. ಹೌದೌದು, ನಾವು ನೀರಾವರಿ ಇಲಾಖೆಯವರ ಗಮನಕ್ಕೆ ತರ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ. ಯಾಕಂದ್ರೆ ಅವರು ಮೀಟಿಂಗ್ ಬಂದ್ರೆ ನಾವು ಕೇಳ್ಬಹುದು ನಮ್ ಸಮಸ್ಯೆ. ಮೀಟಿಂಗ್ ಬರುವರಲ್ಲ ಗುರುಗಳೇ. ಅವರು ಯಾರು? ನೀರಾವರಿ ಇಲಾಖೆಯವರು ಗ್ರಾಮ ಸಭೆಗೂ ಬರಲ್ಲ, ನಮ್ಮ ರೈತ ಸಂಪರ್ಕ ಕೇಂದ್ರ ರೈತರ ಮೀಟಿಂಗ್ ಬರಲ್ಲ. ಈ ಗಮನ ತರ್ತಾ ಇದ್ದೀನಿ, ನೀವು ಸ್ವಲ್ಪ ವಿಚಾರಿಸ್ಕೊಳ್ಳಿ ಗುರುಗಳೇ. ಓಕೆ ಓಕೆ. ಮಹದೇವ್ ಶೆಟ್ರು ಅವರ ನೀರಾವರಿ ಪೂರೈಕೆಯ ಸಮಸ್ಯೆಯನ್ನು ಹೇಳಿದ್ರು. ಇದು ಬೇರೆ ಇಲಾಖೆಗೆ ಒಂದು ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ, ನೀರಾವರಿ ಇಲಾಖೆ. ಮತ್ತೆ ಕೆಲವೊಂದು ಅಭಿವೃದ್ಧಿ ಇವತ್ತು ಅಚ್ಚುಕಟ್ಟು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅವ್ರದ್ದು ನೀರಾವರಿ, ಕೆಳಗಿನ ನೀರು ಬರೋದಿಲ್ಲ ಅಂತಾರೆ ಅವರು. ಅದನ್ನ ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ಚಂದ್ರು ಸರ್, ಮಂಡ್ಯದಿಂದ, ಉದಿಕೆರೆ ಕೊಪ್ಪು ಗ್ರಾಮದಿಂದ ಚಂದ್ರು ಅಂತ ಸರ್. ನಮಸ್ತೆ, ಹೇಳಿ ಚಂದ್ರು. ಚಂದ್ರು ಪ್ರಶ್ನೆ ಸರ್, ಇವಾಗ ಕೃಷಿ ಹೊಂಡ ಕೊಡ್ತಾ ಇಲ್ವಾ ಸರ್? ಹಾಗೆ ಹನಿ ನೀರಾವರಿ, ಕೃಷಿ ಹೊಂಡ ಇಲ್ಲ, ಹನಿ ನೀರಾವರಿ ಕೊಡ್ತಾ ಇದಾರೆ, ಸ್ಪ್ರಿಂಕ್ಲರ್ ಡ್ರಿಪ್. ಸರ್, ಹನಿ ನೀರಾವರಿ ಕಬ್ಬು ಎಷ್ಟೆಕರೆ ಬೇಕಾದ್ರೆ ಕೊಡ್ತೀರಾ ಸರ್? ಇಲ್ಲ, ನಾವು 2 ಎಕರೆವರೆಗೆ ಅಷ್ಟೇ ಕೊಡ್ತೀವಿ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. 5 ಎಕರೆವರೆಗೂ ನೀವು ತಗೋಬಹುದು. ಚಂದ್ರು ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ದಿವಾಕರ್ ಅವರೇ, ಮುಖ್ಯವಾಗಿ ಈ ಸೂಕ್ಷ್ಮ ನೀರಾವರಿನಲ್ಲಿ ಯಾವ್ಯಾವ ವಿಧಗಳನ್ನ ನಾವು ಕಾಣಬಹುದು ಅಂತೀರಿ? ಸೂಕ್ಷ್ಮ ನೀರಾವರಿ. ಹಲೋ ಹಲೋ ಹಲೋ, ನಮ್ಮ ಚರ್ಚೆಯನ್ನ ಕರೆಯನ್ನ ಸ್ವೀಕರಿಸಿದ ನಂತರ ಮುಂದುವರಿಸೋಣ. ಹಲೋ, ತಮ್ಮ ಹೆಸರು? ದೂರವಾಣಿ ಕರೆಯಲ್ಲಿ ಅಡಚಣೆ ಉಂಟಾಗಿದೆ. ಈಗ ಮುಖ್ಯವಾಗಿ ಹಲೋ ಹಲೋ ಸರ್, ತಮ್ಮ ಹೆಸರು? ಸರ್ ಕೇಳಿದ್ರೆ ಧ್ವನಿನ ಕೇಳ್ತಾ ಇದ್ರಿ ಸರ್ ರೇಡಿಯೋದಲ್ಲಿ. ಹೇಳಿ ಹೇಳಿ ಹೇಳಿ. ಅಂದ್ರೆ ಸರ್ ನೀರ ಕಡಿಮೆ ಬಿಟ್ಟು ಹೇಗಾಗುತ್ತೆ ಮತ್ತೆ ಹೆಚ್ಚು ಬಿಟ್ಟೆ ಭೂಮಿ ಕೆಡುತ್ತೆ ಅಂತ ಹೇಳಿದ್ರಿ ಸರ್. ಆದ್ರೆ ಕಡಿಮೆ ಅಂದ್ರೆ ಎಷ್ಟು ದಿವಸಕ್ಕೊಂಬುದು ಹೇಗೆ ನೀರು ಬಿಡಬೇಕು ಕಡಿಮೆ ಅಂದ್ರೆ? ಇಲ್ಲ, ಇದು ಬೆಳೆಗೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ತರ ಇರುತ್ತೆ. ಇದನ್ನ ಸ್ಥಳೀಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಲ್ಲಿ ವಿಜ್ಞಾನಿಗಳು ಇರ್ತಾರೆ. ತಾವು ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿರುತ್ತೆ. ಆಮೇಲೆ ಕೃಷಿ ಇಲಾಖೆ ಮುಖಾಂತರ ನಾವು ತರಬೇತಿಗಳನ್ನ ಮಾಡ್ತಾ ಇರ್ತೀವಿ. ಆ ತರಬೇತಿಗಳಲ್ಲಿ ಭಾಗವಹಿಸಿ ತಾವು ಯಾವ್ದು ಬೆಳೆ ಬೆಳಿತೀರಿ ಅಂದ್ರೆ ತಮ್ಮ ಮಾಹಿತಿ ಕೊಡ್ತಾರೆ. ಉದಾಹರಣೆಗೆ ಅದೇ ನೀವು ಅಲ್ಲಿ ಈಗ ಗೋವಿನ ಜೋಳಕ್ಕೆ 5-6 ನೀರಾವರಿಗಳು ಸಾಕು. 5-6 ಬಾರಿ ನೀರನ್ನ ಸರಿಯಾದ ಸಮಯದಲ್ಲಿ ಬಿಡಬೇಕು. ಯಾವ ಸಮಯದಲ್ಲಿ ಅಂತೇಳಿ ನಿಮಗೆ ಅಲ್ಲಿನ ವಿಜ್ಞಾನಿಗಳು ನಿಮ್ಮ ಭಾಗದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿ ಅವ್ರು ನಿಮಗೆ ಸಲಹೆ ಕೊಡ್ತಾರೆ. ಈಗ ಇವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ತಿಳ್ಕೊಬಹುದು. ಈಗ ಈ ಸೂಕ್ಷ್ಮ ನೀರಾವರಿಯಲ್ಲಿ ಯಾವ ವಿಧಗಳಿದ್ದಾವೆ ಅಂತೀರಿ? ಸೂಕ್ಷ್ಮ ನೀರಾವರಿಯಲ್ಲಿ 2 ವಿಧಗಳನ್ನ ಈಗ ಸದ್ಯ ನಮ್ಮ ರೈತರು ಅಳವಡಿಸಿಕೊಂಡಿದ್ದಾರೆ. ಒಂದು ಸ್ಪ್ರಿಂಕ್ಲರ್, ಇನ್ನೊಂದು ಹನಿ ನೀರಾವರಿ. ಸ್ಪ್ರಿಂಕ್ಲರ್ ಏನಾಗುತ್ತೆ, ನಿಮಗೆ ಮಳೆ ಮಾದರಿಯಲ್ಲಿ ಬೆಳೆಯ ಮೇಲೆ ನೀರನ್ನು ಸ್ಪ್ರಿಂಕ್ಲರ್ ಇದು ಮಾಡುತ್ತೆ, ಚಿಮುಕಿಸುತ್ತೆ. ತುಂತುರು ಡ್ರಿಪ್ಪಲ್ಲಿ, ತುಂತುರು ಮಳೆ ತರ ತೋರಿಸುತ್ತೆ. ಡ್ರಿಪ್ಪಲ್ಲಿ ಏನಾಗುತ್ತೆ, ಡ್ರಿಪ್ ಅಂದ್ರೆ ಹನಿ ನೀರಾವರಿ. ಹನಿನೂ ತನ್ನ ಎಲ್ಲ ಬೆಳೆಗಳ ಬೇರುಗಳಿಗೆ ಯಥೇಚ್ಛವಾಗಿ ಹನಿ ನೀರಾವರಿಯನ್ನ ಈ ವಾರ್ಷಿಕ ಬೆಳೆಗಳಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಕೃಷಿ ಬೆಳೆಗಳಲ್ಲಿ ಕೆಲವೇ ಬೆಳೆಗಳಿಗೆ ಇದು ಹತ್ತಿ ಮತ್ತೆ ಕಬ್ಬು ಇಂಥ ಬೆಳೆಗಳಿಗೆ ರೈತರು ಈಗ ಉಪಯೋಗಿಸ್ಕೊಳ್ತಾರೆ ಹನಿ ನೀರಾವರಿನ. ಇನ್ನು ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಹನಿ ನೀರಾವರಿನ ಯಥೇಚ್ಛವಾಗಿ ರೈತರು ಅದನ್ನ ಬಳಸ್ಕೊಳ್ತಾರೆ. ಕೃಷಿ ಬೆಳೆಗಳಲ್ಲಿ ಸ್ಪ್ರಿಂಕ್ಲರ್ ಅನ್ನ ಜಾಸ್ತಿ ಬಳಸ್ತಾರೆ. ಶೇಂಗಾ ಆಗಲಿ, ಮೆಕ್ಕೆಜೋಳ, ರಾಗಿ, ಯಾವಾಗ ಮಳೆಯ ಕೊರತೆ ಆಗುತ್ತೆ ಆ ಸಮಯದಲ್ಲಿ ಇದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತೀವಿ. ಆ ಬೆಳೆಗಳನ್ನ ಆ ಬಂದಿರತಕ್ಕಂತ ಬರ ಪರಿಸ್ಥಿತಿಯಲ್ಲಿ ಕಾಪಾಡಿಕೊಳ್ಳೋದಿದೆ. ಆ ಸಮಯದಲ್ಲಿ ಕೆಲವು ಕ್ರಿಟಿಕಲ್ ಪೀರಿಯಡ್ ಆಫ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸಂದಿಗ್ಧ ಹಂತಗಳಿರುತ್ತೆ ಪ್ರತಿ ಬೆಳೆಗೂ. ಆ ಸಂದಿಗ್ಧ ಹಂತಗಳಲ್ಲಿ ಮಾತ್ರ ನಾವು ಸಂರಕ್ಷಣೆಯ ನೀರಾವರಿಯನ್ನು ಕೊಡೋದ್ರಿಂದ ಬೆಳೆಗಳನ್ನ ಸಂರಕ್ಷಿಸುವ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಅನಾವಶ್ಯಕವಾಗಿ ನೀರಾವರಿ ಮಾಡೋದಕ್ಕಿಂತ ಸಂದಿಗ್ಧ ಹಂತಗಳಲ್ಲಿ ನಾವು ನೀರಾವರಿಯನ್ನು ಕೊಡಲಿಕ್ಕೆ ಸ್ಪ್ರಿಂಕ್ಲರ್ ಉಪಯೋಗಿಸ್ತೀವಿ. ಅಂದ್ರೆ ಕಡಿಮೆ ನೀರಿನಿಂದ ಹೆಚ್ಚು ಪ್ರದೇಶಕ್ಕೆ ನೀರನ್ನು ಒದಗಿಸ್ಬೇಕು. ನಿಮಗೆ ಒಂದು ಬೋರ್ವೆಲ್ ಇದೆ, 5 ಇಂಚಿ ನೀರಿದೆ ಅನ್ಕೊಂಡ್ರೆ ಒಂದೇ ಎಕರೆಯಲ್ಲಿ ನೀವು ಭತ್ತ ಬೆಳೆದು ಮೊಣಕಾಲ್ಮಠ ನೀರು ನಿಲ್ಲಿಸಿ ಪೂರಾ ಬರೀ ಭತ್ತ ಬೆಳೆಯೋದಕ್ಕಿಂತ 5 ಇಂಚು ನೀರಲ್ಲಿ 5 ಎಕರೆ ನೀರನ್ನು ನೀವು 5 ಎಕರೆ ನೀರಾವರಿ ಬೆಳೆಯನ್ನು ತಗೋಬಹುದು. ಬೇರೆ ಬೇರೆ ಬೆಳೆಗಳು ಅವಶ್ಯಕತೆಗಳಿಗಾಗಿ ಡ್ರಿಪ್ ಅಥವಾ ಹನಿ ನೀರಾವರಿ ಅಥವಾ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಬೆಳೆಸಿದಾಗ 5 ಇಂಚು ಇರತಕ್ಕಂತ ಬೋರ್ವೆಲ್ಲಲ್ಲಿ 5 ಎಕರೆನೂ ಕೂಡ ನಾವು ಮೇಂಟೈನ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಹೆಚ್ಚು ಪ್ರದೇಶವನ್ನು ಆವರಿಸಬಹುದು. ಕಡಿಮೆ ಲಭ್ಯತೆಯ ಇದ್ದಾಗಲೂ ಕೂಡ ಹೆಚ್ಚಿನ ಪ್ರದೇಶವನ್ನು ಆವರಿಸಲಿಕ್ಕೆ ಅವಕಾಶ ಇರುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಜಗದೀಶ್ ಸರ್. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಮೈಸೂರು ಜಿಲ್ಲೆ ನಂದಿಗುಡ ತಾಲೂಕು ನಗರ ಗ್ರಾಮ ಶಿವಣ್ಣ ಸರ್. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ. ಕೇಳ್ತೀನಿ ಸರ್. ದೇವಕರ್ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ನಮ್ದು ಸಾಮರ್ಥ್ಯ ಮತ್ತೆ ಕಲ್ಯಾಣ ಇದೆ ಸರ್. ಅದಕ್ಕೆ ಹನಿ ನೀರಾವರಿ ತುಂತುರು ಯಾವ್ದು ಉತ್ತಮ ಸರ್? ಯಾವ್ದಕ್ಕೆ ಕಲ್ಯಾಣಿ ಸಾಮರ್ಥ್ಯ ಸರ್? ಕಲ್ಯಾಣಿ ಸೌತೆ ಹನಿ ನೀರಾವರಿ, ಬಟ್ ಅದು ನಿಮಗೆ 4 ತಿಂಗಳ ಅಂದ್ರೆ ಬೆಳೆ ಕಟಾವು ಮಾಡ್ತೀರಿ ಅದನ್ನ. ಹಾ ಸರ್. ಅದಾದ್ಮೇಲೆ ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ನೀವು ಹನಿ ನೀರಾವರಿ ಮಾಡಿದ್ದನ್ನ. ಅದಕ್ಕೆ ತುಂತುರು ನೀರಾವರಿ ಯಾವ್ದು ಉತ್ತಮ ಅಂತ ಹೇಳ್ತೀನಿ. ಅಲ್ಲ, ಹಂಗಾಗೋದಿಲ್ಲ. ನಿಮ್ಮಲ್ಲಿ ಯಾವ್ದು ಲಭ್ಯತೆ, ನಿಮ್ಮಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ, ಮತ್ತೆ ಆಮೇಲೆ ಪ್ರತಿ ಈ ಕಲ್ಲಂಗಡಿ ಮತ್ತು ಸೌತೆ ಹಾಕಿದ್ಮೇಲೆ ನೆಕ್ಸ್ಟ್ ಯಾವ ಬೆಳೆ ಹಾಕ್ತಿರಿ? ಆಮೇಲೆ ಹೊಲ ಹೊಡಿಬೇಕಾಗತ್ತಲ್ಲ, ನೀವು ಹೊಲ ಹೊಡಿಬೇಕಾದ್ರೆ ಅದನ್ನ ಮತ್ತೆ ಎಲ್ಲ ಸುತ್ತಿಡಬೇಕಾಗತ್ತೆ. ನಿಮ್ಮಲ್ಲಿ ಈ ಸ್ಪ್ರಿಂಕ್ಲರ್ ನಿಮಗೆ ಹೂವು ಇಲ್ದಕ್ಕಂತ ಹೂವಿನ ಹಂತದಲ್ಲಿ ನೀವು ಯಾವುದು ನೀರಾವರಿ ಮಾಡದೇ ಇದ್ರೆ ಸ್ಪ್ರಿಂಕ್ಲರ್ ಉಪಯೋಗಿಸಬಹುದು. ಈ ಯಾವಾಗ ಹೂವು ಪರಾಗಸ್ಪರ್ಶ ಮಾಡೋ ಸಮಯದಲ್ಲಿ ಸ್ಪ್ರಿಂಕ್ಲರ್ ಅನ್ನು ಉಪಯೋಗಿಸಿದ್ರೆ ಪರಾಗಸ್ಪರ್ಶ ಆಗೋದಿಲ್ಲ. ಗಂಡು ಮತ್ತು ಹೆಣ್ಣುವನ್ನ ನೀವು ಪರಾಗಸ್ಪರ್ಶ ಆಗ್ಲೇಬೇಕಲ್ಲ ಹಣ್ಣಾಗ್ಲಿಕ್ಕೆ. ಅಂತ ಸಮಯದಲ್ಲಿ ನೀವೇನಾದ್ರು ಸ್ಪ್ರಿಂಕ್ಲರ್ ಉಪಯೋಗಿಸಿದ್ರೆ

ಬಳಸ್ಕೊಂಡ್ರು ಕರ್ನಾಟಕ ನಂಬರ್ ಒನ್ ಯಾವುದಕ್ಕೆ ಈ ಬಳಸ್ಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ಏರಿಯಾ ಕವರೇಜ್ ಅತಿ ಹೆಚ್ಚು ಏರಿಯಾ ವಿಸ್ತೀರ್ಣ ನಾವು ಉಪಯೋಗ ಆಗಿದೆ ಅತಿ ಹೆಚ್ಚು ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಪಡೆದಿದ್ದೀವಿ ಹಾಗಾಗಿ ಈ ಪ್ರತಿ ವರ್ಷ ನಾವು 2,75,000 to 3,00,000 ರೈತರಿಗೆ 3,00,000 hectare ನಷ್ಟು ರೈತರಿಗೆ ಈ ಅನುಕೂಲ ನಾನು ಪಡ್ತಾ ಇದ್ದೀನಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಈಗ ದಿವಾಕರ್ ಅವರೇ, ಮುಖ್ಯವಾಗಿ ಈ ನೀವು ಕೃಷಿ ಬೆಳೆಗಳಿಗೆ ಮಾತ್ರ ಈ ಸೌಲಭ್ಯವನ್ನು ಕೃಷಿ ಇಲಾಖೆಯಿಂದ ಕೃಷಿ ಬೆಳೆಗಳಿಗೆ ಕೊಡ್ತೇವೆ. ಈಗ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಳಿಗೆ ಕೊಡ್ತೇವೆ. ಒಂದೇ ಯೋಜನೆ ಇದು ಕೂಡ, ಅದೇ ಯೋಜನೆ, ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಅಂದ್ರೆ ಬಹುವಾರ್ಷಿಕ ಬೆಳೆಗಳಿಗೆ ಈ ಒಂದು ಹನಿ ನೀರಾವರಿ ಬಹಳ ಸೂಕ್ತ. ಬಹುವಾರ್ಷಿಕ ಬೆಳೆಗೆ ಹನಿ ನೀರಾವರಿನ ಸೂಕ್ತ. ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದಾವೆ. ತರಕಾರಿ ಬೆಳೆಗಳಲ್ಲಿ ಕೂಡ ಹನಿ ನೀರಾವರಿ ಬಳಸ್ತಾ ಇದ್ದಾರೆ, ಇನ್ಲೈನ್ ಡ್ರಿಪ್ಪರ್. ಹೌದು. ಮತ್ತೆ ಇದರಲ್ಲಿ ಏನಾದ್ರು ಆವಿಷ್ಕಾರಗಳು ಕೂಡ ಆಗ್ತಾ ಇರುವ ಬೇರೆ ಬೇರೆ? ಪ್ರತಿ ಬಾರಿ ಆವಿಷ್ಕಾರ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ರೈತರು ಕೂಡ ತುಂಬಾ ಆವಿಷ್ಕಾರಗಳನ್ನು ಮಾಡ್ತಾರೆ. ನಾವು ಇತ್ತೀಚೆಗೆ ನೋಡಿದಾಗ ಅವ್ರದೇ ಆದ ಒಂದು ಪದ್ಧತಿಯನ್ನು ಉಪಯೋಗಿಸ್ತಾರೆ ರೈತರೆ ಆವಿಷ್ಕಾರ. ಹಲೋ ಹಲೋ ಹಲೋ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಗಂಗಾಧರ ಉವಾಮ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಗಂಗಾಧರ್ ಅವರ ಪ್ರಶ್ನೆ ಕೇಳಿ. ಒಂದು 1.5 ಎಕರೆ ಅಷ್ಟು ನಂದು ತೋಟ ಇದೆ. ತೋಟಕ್ಕೆ ಸಣ್ಣ ನೀರಾವರಿ ಕಾರ್ಯಕ್ರಮದಲ್ಲಿ ಏನೋ ದುಡ್ಡು ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಅದೊಂದು ಪೈಪ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಬೋರ್ವೆಲ್ ಇದೆ. ಕೊನೆಗೆ ಹಲೋ ಹೇಳಿ ಹೇಳಿ. ಕೊನೆಗೆ ನಾವು ಅಧಿಕಾರಿಗಳನ್ನ ಕಂಡಾಗ ಇಲ್ಲ ಅದು SC/ST ಮಾತ್ರ ಬರುತ್ತೆ, ನಿಮ್ಗೆಲ್ಲ ಬರೋದಿಲ್ಲ ಅಂತಂದ್ರು. ಹಾಗಾದ್ರೆ ನಾವು ರೈತರು ವಿಚಾರದಲ್ಲಿ SC/ST ಅವರೇ ಬೆಳೆಗಾರರು, ಉಳಿದವರಲ್ಲ ಅಲ್ಲ ಅಂತ ಹೇಳೋದು ಸರಿಯಲ್ಲ. ಮತ್ತೆ ನಾವು ನಂಬ್ಕೊಂಡಿದ್ರೆ ನಮಗೆ ಸರಿಯಾದ ಸಲಹೆ ಸಹಕಾರಗಳು ಸಿಗ್ಲಿಲ್ಲ ಇಲಾಖೆಯಿಂದ. ದಿವಾಕರ್ ಅವರ ಉತ್ತರವನ್ನ ಕೇಳಿ. ದಿವಾಕರ್ ಅವರ ಉತ್ತರ, ಸಾಗರದಲ್ಲಿ ಯಾವ ಊರು ನಿಮ್ದು? ಸಾಗರದಲ್ಲಿ ಸರ್ ನಮ್ದು ಕಲ್ಲಳ್ಳ ಗುಬ್ಬಿಗ ಅಂತ ಬರುತ್ತೆ. ಯಾವ ಊರ ಹತ್ರ? ಬೆಳ್ಳೂರ್ ಪಂಚಾಯತಿ. ಬೆಳ್ಳೂರ್ ಪಂಚಾಯತಿನಾ? ಆಯ್ತು. ಈಗ ನಿಮ್ದು ಸಾಗರ ವಿಧಾನಸಭಾ ಕ್ಷೇತ್ರ ಬೆಳ್ಳೂರ್ ಪಂಚಾಯತಿ. ನಿಮ್ದು ಕಸಬಾ ಹೋಬಳಿ ಅನ್ಕೊಳ್ತೀನಿ ನಾನು. ಇಲ್ಲ ಅದು ಹಳ್ಳಿನೇ ಅದು. ಅಲ್ಲಲ್ಲ, ಹೋಬಳಿ ಹೋಬಳಿ ಕಸಬಾದಲ್ಲಿ ಬರ್ತೀನಿ. ಸರಿ ಸರಿ ಸರಿ. ನಿಮ್ಮ ಊರು ಒಂದು 15-20 kilometers ಇರ್ಬೋದು ಸಿಟಿಯಿಂದ ಅನ್ಕೊಳ್ತೀನಿ ನಾನು. ಸರಿ ಸರಿ ಸರಿ ಸರಿ. ಅಲ್ಲಿ ನಿಮ್ಮ ಇದರಲ್ಲಿ IB ಏನಿದೆಯಲ್ಲ, ಅಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಇದೆ. ತೋಟಗಾರಿಕೆ ಬೆಳೆಯೋದಾದ್ರೆ ಆಮೇಲೆ ಕೃಷಿ ಬೆಳೆದಾದ್ರೆ ಪಕ್ಕನೆ ಕೃಷಿ ಇಲಾಖೆ ಇದೆ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ IB. ನೀವು ಇದ್ರಲ್ಲ ಸರ್ಕಲ್ ಹತ್ರ ಗಣಪತಿ ಕೆರೆ ಸರ್ಕಲ್ ಬರುತ್ತಲ್ಲ ಅಲ್ಲಿ ಅಲ್ಲಿ ಹೋಗಿ ಕೇಳಿ. ಆಮೇಲೆ ಎಲ್ಲ ಸಣ್ಣ ಅತಿ ಸಣ್ಣ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಇದೆ, ಎಲ್ಲರಿಗೂ ಇದೆ. ನೀವು ಸಣ್ಣ ರೈತರ ಆದ್ರೆ ನಿಮಗೆ 90% ಇಲ್ಲ. ಯಾವುದೇ ಒಂದು ಸಹಾಯ ಪಡಿಬೇಕು, ಮೊದಲಿಂದ ನಾವು ಪ್ರಯತ್ನ ಪಟ್ವಿ. ಪ್ರಯತ್ನ ಪಟ್ಟಾಗ ಅವರು ನಮ್ಮಿಂದ ಅವರಿಗೆ ನಮ್ಮಿಂದ ಸರಿಯಾಗಿ ಸಾಲಕ್ಕೆ ಸಿಗ್ಲಿಲ್ಲ. ಅದಕ್ಕಾಗಿ ನಾವು ಗಿಡ ಎಲ್ಲ ಎದ್ದಿದೆ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಸಾಲ ಸೂಲ ಮಾಡಿ ಹಾಕ್ಸ್ಕೊಂಡಿದೀವಿ. ಈಗಲಾದ್ರು ಒಂದು ನೆರವು ಮಾಡ್ಕೊಡ್ಬೋದಲ್ಲ? ಇಲ್ಲ, ಅದು ಸರ್ಕಾರದ ಸಹಾಯಧನದ ವ್ಯವಸ್ಥೆ ಆಗಿದೆ ಅಂದ್ರೆ ಮೊದಲನೇದಾಗಿ ನೀವು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಿಂದ ನೀವು ಫಲಾನುಭವಿಗೆ ಆಯ್ಕೆ ಆಗಬೇಕಾಗತ್ತೆ. ಫಲಾನುಭವಿ ಆಯ್ಕೆ ಹಾಕಿದಾಗ ನೀವು ಅವರು ಯಾವ ಅನುಮೋದಿತ ಕಂಪ್ನಿಗಳು ಇರುತ್ತೆ ನೀವು ಅದರ ಸೆಲೆಕ್ಟ್ ಮಾಡ್ಕೋಬೋದು ಯಾವುದು ಅನುಮೋದಿತ. ಆಲ್ಮೋಸ್ಟ್ 100 ಕಂಪ್ನಿಗಳು ಅನುಮೋದಿತವಾಗಿದೆ, ಎಲ್ಲ ಕಂಪ್ನಿಗಳು. ನೀವು ತೋಟಗಾರಿಕೆ ಬೆಳೆಗಳನ್ನು ಹೇಳ್ತಾ ಇರೋದ್ರಿಂದ, ಅಡಕೆ ಗಿಡ ಇರೋದ್ರಿಂದ, ತೋಟಗಾರಿಕೆ ಇಲಾಖೆಯಿಂದ ನೀವು ಒಂದ್ಸಲ ನೀವು ಅವ್ರಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ. ಅಲ್ಲ ಸರಿ ಸರ್, ಈಗ ಅವ್ರು ಕೇಳಿದ್ರೆ ನೀವು ಆಗ್ಲೇ ಗಿಡ ಎಬ್ಸ್ಬಿಟ್ಟಿದ್ರಿ ಈಗ ಕೊಡ್ಲಿಕ್ಕೆ ಬರಲ್ಲ ಅಂತಾರೆ. ಆದ್ರೆ ನಾವು ಅದನ್ನ ನಂಬ್ಕೊಂಡೆ ಬಂಡವಾಳ ಹಾಕೊಂಡು ಬೆಳೆಸ್ತಾ ಇದೀವಿ, ಮತ್ತೆ ಕೊಡೋದಿಲ್ಲಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಕೊಂಡು ಏನೋ ಸಾಲ ಸೂಲ ಮಾಡಿದೀವಿ. ಈಗಲಾರು ನಮಗ್ ಕೊಟ್ರೆ ನಾವು ಉಳಿದ ಬೇರೆ ಯಾವ ವ್ಯವಸ್ಥೆಗಳನ್ನ ಅಥವಾ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಇಲ್ಲ, ಬಟ್ ಅದು ಮಾರ್ಗಸೂಚಿ ಪ್ರಕಾರ. ಏನು ಮಾರ್ಗಸೂಚಿ ಪ್ರಕಾರ? ಫಲಾನುಭವಿಗೆ ಆಯ್ಕೆ ಆದ ನಂತರ ಅವರು ಒಂದು ಸರ್ಕಾರದ ಒಂದು ಇದನ್ನ ಕೊಡ್ತಾರೆ, ಕಾರ್ಯಾದೇಶವನ್ನ, ಸಂಬಂಧಪಟ್ಟ ಇಲಾಖೆ ಅವರು ತೋಟಗಾರಿಕೆ ಆಗಲಿ ಕೃಷಿ ಇಲಾಖೆ, ಆ ಕಾರ್ಯಾದೇಶದ ಮೇಲೆ ಇವರು ಕ್ರಮ ವಹಿಸಬೇಕವನ್ನ. ಇವರಾಗಿ ಮೊದಲಿಗೆ ಮಾಡಿದ್ರೆ ಅದು ಮಾರ್ಗಸೂಚಿಯಲ್ಲಿ ಅಲ್ಲಿ ಅದು ಪ್ರಯೋಜನ ಇರೋದಿಲ್ಲ, ಸಹಾಯಧನ ಪಡ್ಕೊಳ್ಳಲ್ಲ ಅಂತ ಸಿಗೋದಿಲ್ಲ. ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಹೌದು, ತುಂಬಾ ಸಂತೋಷ ದಿವಾಕರ್ ಅವರೇ, ತಾವು ಇದುವರೆಗೂ ಭಾಗವಹಿಸಿ ಈ ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ. ನಮ್ಮ ರೈತ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು